ಸಹಕಾರಿಯಾಗಿದೆ. ಗ್ರೋಥ್ ಹಾರ್ಮೋನನ್ನು ಸೊಮ್ಯಾಟೋಟ್ರಾಫ್ಸ್ ಎಂದು ಕರೆಯಲಾಗುವ ಪಿಟ್ಯುಟರಿ ಕೋಶಗಳು ಉತ್ಪತ್ತಿ ಮಾಡುತ್ತವೆ ಮತ್ತು ಅವನ್ನು ಸ್ರವಿಸುತ್ತವೆ. ಇಲ್ಲಿ ಪ್ರತಿದಿನ 1-2 ಮಿಲಿಗ್ರಾಂ ಹಾರ್ಮೋನು ಬಿಡುಗಡೆಯಾಗುತ್ತದೆ. ಮಕ್ಕಳಲ್ಲಿ ಸಾಮಾನ್ಯ ದೈಹಿಕ ಬೆಳವಣಿಗೆಗೆ ಈ ಗ್ರೋಥ್ ಹಾರ್ಮೋನ್ ಬಹಳ ಅತ್ಯಗತ್ಯ. ಈ ಹಾರ್ಮೋನಿನ ಮಟ್ಟಗಳು ಬಾಲ್ಯದಲ್ಲಿ ಹಂತ ಹಂತವಾಗಿ ಹೆಚ್ಚಾಗುತ್ತವೆ ಮತ್ತು ಪ್ರೌಢಾವಸ್ಥೆಯಲ್ಲಿ ಸಂಭವಿಸುವ ಬೆಳವಣಿಗೆಯ ಸಮಯದಲ್ಲಿ ಗರಿಷ್ಠ ಮಟ್ಟಕ್ಕೆ ಏರುತ್ತವೆ. ಜೀವರಾಸಾಯನಿಕ ಪರಿಭಾಷೆಯಲ್ಲಿ ಗ್ರೋಥ್ ಹಾರ್ಮೋನ್ ಇದು ಪ್ರೋಟೀನ್ಗಳ ಉತ್ಪತ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಅಂಗಾಂಶಗಳ ಬೆಳವಣಿಗೆಗೆ ಅಗತ್ಯವಾದ ಶಕ್ತಿಯನ್ನು ಒದಗಿಸಲು ಕೊಬ್ಬಿನ ವಿಭಜನೆಯನ್ನು ಹೆಚ್ಚಿಸುತ್ತದೆ. ಇದು ಇನ್ಸುಲಿನ್ ಕ್ರಿಯೆಯನ್ನು ವಿರೋಧಿಸುತ್ತದೆ. ಗ್ರೋಥ್ ಹಾರ್ಮೋನ್ ನೇರವಾಗಿ ಅಂಗಾಂಶಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಯಕೃತ್ತು ಸ್ರವಿಸುವ ಇನ್ಸುಲಿನ್ ತರಹದ ಗ್ರೋಥ್ ಹಾರ್ಮೋನು ಅಂದರೆ IGF-1 ಮುಖಾಂತರ ಕೂಡ ತನ್ನ ಹೆಚ್ಚುವರಿ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಮತ್ತು ಈ ಹಾರ್ಮೋನು ಅಂದರೆ IGF-1 ಇನ್ಸುಲಿನ್ನಂತೆಯೇ ಕೆಲಸ ಮಾಡುತ್ತದೆ. IGF-1 ಮಟ್ಟವು ಮಕ್ಕಳಲ್ಲಿ ವಯಸ್ಸಿನೊಂದಿಗೆ ಹಂತ ಹಂತವಾಗಿ ಹೆಚ್ಚಾಗಿ ಪ್ರೌಢಾವಸ್ಥೆಯಲ್ಲಿ ಗರಿಷ್ಠ ಮಟ್ಟ ತಲುಪುತ್ತದೆ. ಗ್ರೋಥ್ ಹಾರ್ಮೋನ್ ಸ್ರವಿಸುವಿಕೆಯು ಬೆಳವಣಿಗೆಯ ಹಾರ್ಮೋನ್ ಬಿಡುಗಡೆ ಮಾಡುವ ಹಾರ್ಮೋನ್ ಅಂದರೆ GHRH-ನಿಂದ ಉತ್ತೇಜಿಸಲ್ಪಡುತ್ತದೆ ಮತ್ತು ಸೊಮೆಟೋಸ್ಟಾಟಿನ್ ಹಾರ್ಮೋನು ಇದನ್ನು ಕಡಿಮೆ ಮಾಡುತ್ತದೆ. ಪ್ರೌಢಾವಸ್ಥೆಯ ಸಮಯದಲ್ಲಿ ವಿಶೇಷವಾಗಿ ಗಾಢವಾದ ನಿದ್ರೆಯಲ್ಲಿ ಗ್ರೋಥ್ ಹಾರ್ಮೋನ್ ಸ್ರವಿಸುವಿಕೆಯು ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಮಿತವಾದ ಆಹಾರ ಸೇವನೆ ಮತ್ತು ಶಾರೀರಿಕ ಒತ್ತಡಗಳ ಪ್ರತಿಕ್ರಿಯೆಯಾಗಿ ಗ್ರೋಥ್ ಹಾರ್ಮೋನ್ ಸ್ರವಿಸುವಿಕೆಯು ಹೆಚ್ಚಾಗುತ್ತದೆ ಮತ್ತು ಆಹಾರ ಸೇವನೆಯ ಪ್ರತಿಕ್ರಿಯೆಯಾಗಿ ಇದು ಕಡಿಮೆಯಾಗುತ್ತದೆ. ಇದಕ್ಕೆ ಹೊರತಾಗಿಯೂ ಕೂಡ ಕೆಲವು ವ್ಯಕ್ತಿಗಳು ಗ್ರೋಥ್ ಹಾರ್ಮೋನಿನ ಸ್ರವಿಸುವಿಕೆಯಲ್ಲಿನ ವೈಪರೀತ್ಯಗಳಿಂದ ಪ್ರಭಾವಿತರಾಗುತ್ತಾರೆ. ಇದು ಹಾರ್ಮೋನಿನ ಕೊರತೆಯಿಂದಾಗಿರಬಹುದು ಅಥವಾ ಅತಿಯಾದ ಹಾರ್ಮೋನಿನ ಸ್ರವಿಸುವಿಕೆಯಿಂದಾಗಬಹುದು. ಇನ್ನು ಬೆಳವಣಿಗೆಯ ಹಾರ್ಮೋನಿನ ಕೊರತೆಯಿಂದ ಗ್ರೋಥ್ ಹಾರ್ಮೋನ್ ಕೊರತೆಯು ಚಿಕ್ಕ ನಿಲುವು ಮತ್ತು ಕುಬ್ಜತೆಯ ಹಲವು ಕಾರಣಗಳಲ್ಲಿ ಒಂದಾಗಿದೆ. ಇದು ಭ್ರೂಣದ ಬೆಳವಣಿಗೆಯ ಸಮಯದಲ್ಲಿ ಅಥವಾ ನಂತರದ ಸಮಯದಲ್ಲಿ ಹೈಪೋಥಲಮಸ್ ಅಥವಾ ಪಿಟ್ಯುಟರಿ ಗ್ರಂಥಿ ಹಾನಿಯಾಗುವುದರಿಂದ ಉಂಟಾಗುತ್ತದೆ. ಗ್ರೋಥ್ ಹಾರ್ಮೋನಿನ ಕೊರತೆಯು ಅದರ ಉತ್ಪತ್ತಿ ಮತ್ತು ಸ್ರವಿಸುವಿಕೆಯನ್ನು ನಿಯಂತ್ರಿಸುವ ಜೀನ್ಗಳಲ್ಲಿನ ರೂಪಾಂತರಗಳಿಂದ ಕೂಡ ಉಂಟಾಗಬಹುದು. ಕೆಲವೊಂದು ಸಲ ಸೊಮೆಟೋಟ್ರಾಫ್ಗಳು ಸ್ವತಃ ಗ್ರೋಥ್ ಹಾರ್ಮೋನನ್ನು ಉತ್ಪಾದಿಸಲು ಅಸಮರ್ಥವಾಗುತ್ತವೆ ಅಥವಾ ಹಾರ್ಮೋನಿನ ರಚನೆ ಅಸಹಜವಾಗಿರುತ್ತದೆ. ಇದರಿಂದ ಶರೀರದ ಬೆಳವಣಿಗೆ ಕುಂಠಿತವಾಗುತ್ತದೆ. ಇದರ ಜೊತೆಯಲ್ಲಿ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳಲ್ಲಿ ಗ್ರೋಥ್ ಹಾರ್ಮೋನಿನ ಕೊರತೆಯಿಂದ ಕುಬ್ಜತೆಯು ಕಂಡುಬರುತ್ತದೆ. ಈ ತರಹದ ಲಕ್ಷಣಗಳಿಂದ ಬಳಲುತ್ತಿರುವ ಮಕ್ಕಳನ್ನು ಸರಿಯಾಗಿ ಪೋಷಣೆ ಮಾಡಿದರೆ ಅವರ ಅಂತಃಸ್ರಾವಕ ಕಾರ್ಯ ಮತ್ತು ಬೆಳವಣಿಗೆ ಸಾಮಾನ್ಯವಾಗಿ ಆಗುವುದು ಉಂಟು. ಗ್ರೋಥ್ ಹಾರ್ಮೋನಿನ ಕೊರತೆಯನ್ನು ಹೆಚ್ಚಾಗಿ ಗ್ರೋಥ್ ಹಾರ್ಮೋನಿನ ಚುಚ್ಚುಮದ್ದುಗಳಿಂದ ಗುಣಪಡಿಸಲಾಗುತ್ತದೆ. ದಶಕಗಳವರೆಗೆ ಈ ಹಾರ್ಮೋನಿನ ಲಭ್ಯತೆಯು ಬಹಳ ಸೀಮಿತವಾಗಿತ್ತು ಏಕೆಂದರೆ ಇದು ಮಾನವ ಶವದ ಪಿಟ್ಯುಟರಿಗಳಿಂದ ಮಾತ್ರ ಪಡೆಯಲಾಗುತ್ತಿತ್ತು. 1985 ವಿಜ್ಞಾನಿಗಳು ಮರುಸಂಯೋಜಕ DNA ತಂತ್ರಜ್ಞಾನದ ಮೂಲಕ ಜೈವಿಕ ಸಂಶ್ಲೇಷಿತ ಮಾನವ ರೂಪದ ಗ್ರೋಥ್ ಹಾರ್ಮೋನನ್ನು ತಯಾರಿಸಿದರು. ಇದನ್ನು ಅವರು ಸೋಮಾಟ್ರೆಮ್ ಎಂದು ಕರೆದರು. ಈ ಮೂಲಕ ಈ ವಸ್ತುವಿನ ಅನಿಯಮಿತ ಪೂರೈಕೆಯನ್ನು ಅವರು ಖಚಿತಪಡಿಸಿದರು. ಗ್ರೋಥ್ ಹಾರ್ಮೋನಿನ ಕೊರತೆ ಇರುವ ಮಕ್ಕಳು ಈ ಮರುಸಂಯೋಜಕ ಗ್ರೋಥ್ ಹಾರ್ಮೋನಿನ ಚುಚ್ಚುಮದ್ದಿಗೆ ಉತ್ತಮವಾಗಿ ಪ್ರತಿಕ್ರಿಯಿಸುತ್ತಾರೆ. ಕೆಲವೊಮ್ಮೆ ಅನುವಂಶಿಕ ಕಾರಣಗಳಿಂದ ನಾವು ಕುಬ್ಜತೆಯನ್ನು ಕೆಲವರಲ್ಲಿ ನೋಡಬಹುದು. ಇದನ್ನು ಲಾರೆನ್ ಡಾರ್ಫಿಸಮ್ ಎಂದು ಕರೆಯುವರು. ಇದು ಅಸಹಜ ಗ್ರೋಥ್ ಹಾರ್ಮೋನ್ಗಳಿಂದ ಉಂಟಾಗುವುದು. ಇದರಿಂದ IGF-1 ಸ್ರವಿಸುವಿಕೆ ಯಕೃತ್ತಿನಿಂದ ಕಡಿಮೆಯಾಗುವುದರಿಂದ ಬೆಳವಣಿಗೆ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ IGF-1 ಗ್ರಾಹಕಗಳ ಅಸಹಜತೆಯಿಂದ ಕೂಡ ಮೂಳೆಯ ಅಂಗಾಂಶದಲ್ಲಿ IGF-1 ಕೊರತೆಯಿಂದ ಕುಬ್ಜತೆ ಉಂಟಾಗಬಹುದು. ವಯಸ್ಕರಲ್ಲಿ ಗ್ರೋಥ್ ಹಾರ್ಮೋನಿನ ಕೊರತೆಯು ಆಯಾಸ, ಖಿನ್ನತೆಯ ಮನಸ್ಥಿತಿ, ಸ್ನಾಯುಗಳ ಶಕ್ತಿ ಕಡಿಮೆಯಾಗುವುದು, ಒಣಚರ್ಮ, ಹೆಚ್ಚಿನ ಕೊಬ್ಬಿನ ಅಂಗಾಂಶ ಮತ್ತು ಕಡಿಮೆಯಾದ ಮೂಳೆಯ ಸಾಂದ್ರತೆಯೊಂದಿಗೆ ಸಂಬಂಧಿಸಿದೆ. ವಯಸ್ಕರಲ್ಲಿ ಗ್ರೋತ್ ಹಾರ್ಮೋನಿನ ಚಿಕಿತ್ಸೆಯಿಂದ ಈ ಕೆಲವು ಅಸಹಜತೆಗಳನ್ನು ಕಡಿಮೆ ಮಾಡಬಹುದು. ಆದರೆ ಮಧುಮೇಹ ಮತ್ತು ರಕ್ತದೊತ್ತಡದಂತಹ ಕಾಯಿಲೆಗೆ ಇದು ಕಾರಣವಾಗಬಹುದು. ಇನ್ನು ಬೆಳವಣಿಗೆಯ ಹಾರ್ಮೋನು ಹೆಚ್ಚಾಗುವುದು. ಪಿಟ್ಯುಟರಿ ಗ್ರಂಥಿಯ ಸೊಮೆಟೋಟ್ರಾಫ್ ಕೋಶಗಳ ಗಡ್ಡೆಯಿಂದ ಅಥವಾ ಶ್ವಾಸಕೋಶದ ಮತ್ತು ಮೆದೋಜೀರಕ ಗ್ರಂಥಿಗಳು ಸ್ರವಿಸುವ GHRH ಎಂಬ ಹಾರ್ಮೋನ್ಗಳಿಂದ ಹೆಚ್ಚು ಪ್ರಮಾಣದ ಗ್ರೋತ್ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ. ಇದು ಅತಿಯಾದ ಬೆಳವಣಿಗೆಗೆ ಕಾರಣವಾಗಿ ಜೈಗ್ಯಾಂಟಿಸಮ್ ಮತ್ತು ಅಕ್ರೋಮೆಗ್ಯಾಲಿ ಎಂಬ ರೋಗ ಲಕ್ಷಣಗಳಿಗೆ ಕಾರಣವಾಗಬಹುದು. ಅಕ್ರೋಮೆಗ್ಯಾಲಿಯಲ್ಲಿ ಕೈಗಳು, ಪಾದಗಳು ಮತ್ತು ಮೂಗು ಸೇರಿದಂತೆ ದೇಹದ ದೂರದ ಭಾಗಗಳು ಹೆಚ್ಚು ಬೆಳೆಯುತ್ತವೆ. ಇದು ಕಾರ್ಟಿಲೇಜ್, ಸ್ನಾಯು, ಸಬ್ಕ್ಯುಟೇನಿಯಸ್ ಅಂಗಾಂಶ ಮತ್ತು ಚರ್ಮದ ಅತಿ ಬೆಳವಣಿಗೆಯಿಂದ ಆಗುತ್ತದೆ. ಹೀಗಾಗಿ ಅಕ್ರೋಮೆಗ್ಯಾಲಿ ಹೊಂದಿರುವ ರೋಗಿಗಳು ದೊಡ್ಡ ದವಡೆ, ದೊಡ್ಡ ಮೂಗು, ದೊಡ್ಡ ಕೈ ಮತ್ತು ಪಾದಗಳನ್ನು ಹೊಂದಿರುತ್ತಾರೆ. ಜೊತೆಗೆ ಅವರ ನಾಲಿಗೆ, ಹೃದಯ, ಯಕೃತ್ತು ಮತ್ತು ಮೂತ್ರಪಿಂಡ ಸೇರಿದಂತೆ ಇತರ ಅಂಗಾಂಶಗಳು ಕೂಡ ದೊಡ್ಡದಾಗಿರುತ್ತವೆ. ಪಿಟ್ಯುಟರಿ ಗಡ್ಡೆಯು ಆಪ್ಟಿಕ್ ಕಾಯಾಸಮನ ಮೇಲೆ ಒತ್ತಡ ಹೇರುವುದರಿಂದ ಅವರಲ್ಲಿ ಕೆಲವೊಮ್ಮೆ ದೃಷ್ಟಿದೋಷವೂ ಕೂಡ ಉಂಟಾಗಬಹುದು. ಗ್ರೋತ್ ಹಾರ್ಮೋನಿನ ಚಯಾಪಚಯ ಕ್ರಿಯೆಗಳು ಇನ್ಸುಲಿನ ವಿರುದ್ಧವಾಗಿ ಇರುವುದರಿಂದ ಅಕ್ರೋಮೆಗ್ಯಾಲಿ ಹೊಂದಿರುವ ಕೆಲವು ರೋಗಿಗಳು ಮಧುಮೇಹದಿಂದ ಬಳಲುತ್ತಾರೆ. ಅಕ್ರೋಮೆಗ್ಯಾಲಿಯೊಂದಿಗೆ ಸಂಬಂಧಿಸಿದ ಇತರ ಸಮಸ್ಯೆಗಳೆಂದರೆ ಅಧಿಕ ರಕ್ತದೊತ್ತಡ, ರಕ್ತನಾಳಗಳ ಕಾಯಿಲೆ ಮತ್ತು ಸಂಧಿವಾತ ಒಳಗೊಂಡಿದೆ. ಅಕ್ರೋಮೆಗ್ಯಾಲಿ ಹೊಂದಿರುವ ರೋಗಗಳಿಗೆ ಸಾಮಾನ್ಯವಾಗಿ ಪಿಟ್ಯುಟರಿ ಗಡ್ಡೆಯ ಶಸ್ತ್ರಚಿಕಿತ್ಸೆಯ ಮೂಲಕ ಅಥವಾ ವಿಕಿರಣಗಳ ಅಂದರೆ ರೇಡಿಯೋಥೆರಪಿ ಮೂಲಕ ಚಿಕಿತ್ಸೆ ನೀಡುತ್ತಾರೆ. ಕೊನೆಯಲ್ಲಿ ಸಾರಾಂಶವಾಗಿ, ಗ್ರೋತ್ ಹಾರ್ಮೋನು ಪಿಟ್ಯುಟರಿ ಗ್ರಂಥಿಯಿಂದ ಬಿಡುಗಡೆಯಾಗಿ ದೇಹದ ನಾನಾ ಅಂಗಾಂಶಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದರ ಕೊರತೆಯಿಂದ ಕುಬ್ಜತೆ ಉಂಟಾಗುತ್ತದೆ ಮತ್ತು ಅತಿಯಾದ ಸ್ರವಿಸುವಿಕೆಯಿಂದ ಜೈಗ್ಯಾಂಟಿಸಮ್ ಮತ್ತು ಅಕ್ರೋಮೆಗ್ಯಾಲಿ ಎಂಬ ರೋಗ ಲಕ್ಷಣಗಳಿಗೆ ಇದು ಕಾರಣವಾಗುತ್ತದೆ. ಧನ್ಯವಾದಗಳು ಡಾಕ್ಟ್ರೆ. ಬೆಳವಣಿಗೆಯ ಹಾರ್ಮೋನ್ ಅಂದರೆ ಗ್ರೋತ್ ಹಾರ್ಮೋನ್, ಇದರ ಪಾತ್ರ ಏನದ? ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಯಾಕೆ ವ್ಯಕ್ತಿ ಕುಬ್ಜನಾಗಿರ್ತಾನೆ, ಇದಕ್ಕಿರುವಂಥ ಕಾರಣಗಳು, ಇದನ್ನೆಲ್ಲ ಬಹಳ ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಈಗ ಕರೆಗಳನ್ನು ನಾವು ಸ್ವೀಕರಿಸೋಣಂತ. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ, ಯಾರು ಮಾತಾಡೋದು? ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ರೀ. ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡ್ತು ರೀ. ಪ್ರಶ್ನೆ ಕೇಳ್ರಿ ಶಿವಲಿಂಗ ಹಿರೇಮಠ. ನನ್ನ ಪ್ರಶ್ನೆ ಏನಂದ್ರೆ ರೀ, ತಂದೆ ತಾಯಿಗಳು ಎತ್ತರವಾಗಿದ್ರು ಕೂಡ ಮಗು ಕುಬ್ಜತೆಯಿಂದ ಬೆಳವಣಿಗೆ ಆಗ್ಬೇಕಾದ್ರೆ ಏನ್ ಕಾರಣ ರೀ ಅಂತೇಳಿ ನನ್ನ ಪ್ರಶ್ನೆ ರೀ. ಹೇಳ್ತಾರೆ, ಕೆಲವೊಮ್ಮೆ ಅದು ಅನುವಂಶಿಕತೆಯೇ ಕಾರಣ ಆಗುತ್ತದೆ ಮೋಸ್ಟ್ ಆಫ್ ದ ಟೈಮ್. ಕೆಲವೊಮ್ಮೆ ತಂದೆ ತಾಯಿ ದೊಡ್ಡವರಿದ್ದಂತಂದ್ರೆ ಕೆಲವೊಮ್ಮೆ ಮಕ್ಕಳು ಕುಬ್ಜರಾಗ್ತಿರ್ತಾರೆ, ಯಾಕಂತಂದ್ರೆ ಅವರ ತಂದೆ ತಾಯಿಗಳು ಕೆಲವೊಮ್ಮೆ ಕುಬ್ಜರಿರ್ತಾರೆ. ಸೊ ಅಂಥ ಜೀನ್ಗಳು ಇವರಲ್ಲಿ ಟ್ರಾನ್ಸ್ಫರ್ ಆಗುವುದರಿಂದ ಅವರಲ್ಲಿಯೂ ಕುಬ್ಜತೆಯು ಕಂಡು ಬರ್ಬೋದು. ಇದು ಅನುವಂಶಿಕ ಕಾರಣ. ಕೆಲವೊಮ್ಮೆ ನ್ಯೂಟ್ರಿಷನ್ ಕಡಿಮೆ ಆಗ್ಬೋದು, ಪ್ರೌಢಾವಸ್ಥೆಯಲ್ಲಿ ನ್ಯೂಟ್ರಿಷನ್ ಕಡಿಮೆ ಆಗುವುದರಿಂದ ಅವರಲ್ಲಿ ಕುಬ್ಜತೆ ಕಾಣಬಹುದು. ಸೊ ಅದನ್ನು ಸರಿಪಡಿಸ್ಬೋದು. ಅದನ್ನು ಪ್ರೌಢಾವಸ್ಥೆಯಲ್ಲಿ ನಾವು ಅದನ್ನು ಡಿಟೆಕ್ಟ್ ಮಾಡಿದರೆ, ಕಂಡು ಹಿಡಿದ್ರೆ, ಆವಾಗ ಅದನ್ನು ಸರಿಪಡಿಸತಕ್ಕಂಥ ಚಾನ್ಸಸ್ಗಳು ಇರುತ್ತವೆ. ಹಲೋ, ಈಗ ಡಾಕ್ಟ್ರೆ ಹೆಚ್ಚು ಜನರ ಪ್ರಶ್ನೆ ಇದೇ ಆಗಿರ್ತದೆ. ಯಾಕಂತಂದ್ರೆ ಮಕ್ಕಳು ಒಂದು ಹಂತದೊಳಗೆ ಬೆಳವಣಿಗೆ ಕಾಣಬೇಕು, ಆ ಹಂತದೊಳಗೆ ಮಕ್ಕಳು ಬೆಳವಣಿಗೆ ಸಮರ್ಪಕವಾಗಿ ಆಗಲಿಲ್ಲ, ಗಿಡ್ಡಕ್ಕಿದ್ರು, ದಪ್ಪಕ್ಕಾಗ್ಬಿಟ್ಟಿದ್ರು ಅಂದಾಗ ಒಂದು ರೀತಿ ಅವರು ಸಮಾಜದಲ್ಲಿ ಓಡಾಡಲಿಕ್ಕೆ ಇದಕ್ಕೆಲ್ಲ ಒಂದು ಸ್ವಲ್ಪ ಹಿಂದೇಟು ಹಾಕ್ಕೊಳ್ತಾರೆ. ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಬಿಯಾಮ. ಪ್ರಶ್ನೆ ಕೇಳ್ರಿ ಡಾಕ್ಟ್ರಿಗೆ. ಎತ್ತರದ ವಿಷಯ ಇದೀವಿ ಮೇಡಮ್. ಮತ್ತೆ ನೀವು ಕಾರ್ಯಕ್ರಮನ ಕೇಳಲಿಲ್ಲ ಅಂದ್ರೆ ಏನು ಬಿಯಾಮ? ಇದೀವಿ ಮೇಡಮ್ ನಾವು. ಮತ್ತೆ ಪ್ರೋಮೋ ಕೇಳಿರಲಿಲ್ಲ ಎಸ್ಟಿಎಂ ಮದ್ದು? ಅದ ನಾವು ಹಚ್ಚಿಲ್ಲ ಮೇಡಮ್. ಹಚ್ಚಿಲ್ಲ ಅಂದ್ರೆ ನಿಮ್ಗೆ ಇವತ್ತು ವಿಷಯ ಗೊತ್ತಾಗಿರಂಗಿಲ್ಲ. ಹಲೋ ಹಲೋ ಹಲೋ, ನಮಸ್ತೆ. ಹಾ, ಮಂಜುಳಾ ಮೇಡಮ್ ಅವರಿಗೂ ಡಾಕ್ಟರ್ಗೂ ನಮಸ್ಕಾರ. ನಮಸ್ಕಾರ. ನಾನು ನೇಮಿತ ಕೇಳುವಾಗ ಉದಯ ಟೇಲರ್ ರೀ ಮಾತಾಡ್ತಾ ಇರೋದು. ಹೇಳ್ರಿ, ಗುರುನಾಥ್ ಮೆಣಸಿಗೆ ಅವರು. ಹ್ಞೂನ್ರಿ, ಈಗ ಬೆಳವಣಿಗೆ ಹಾರ್ಮೋನಿನಲ್ಲಿ ಇನ್ಸುಲೇಷನ್ ವಿರೋಧಿಸುತ್ತದೆ ಅಂತ ಅಂದ್ರಿ ಟಿಟಿಗೆ ಒಳಗ, ಅದು ಮಧುಮೇಹಿಗಳಿಗನ ಮತ್ತ ಎಲ್ಲರಿಗೂ ಅನ್ವಯಿಸುತ್ತದೆ ಅಂತ ನಾನು ಎಲ್ಲ ಕೇಳೋದ್ರಿಗೆ ಪರವಾಗಿ ಕೇಳ್ತಾ ಇದ್ದೀನಿ. ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಈಗ ಇನ್ಸುಲೇಷನ್ ವಿರೋಧಿಸುತ್ತದೆ ಅಂತ ಅಂದ್ರಿ ಸರ್ ನೀವು? ಹೌದು. ಅಂದ್ರೆ ಅದು ಯಾತರ ಅಂತ ಒಟ್ಟು ಕೇಳುವುದರಿಗೆ ವಿವರಣೆ ಕೊಡ್ತೀರಾ? ಅದು ಗ್ರೋತ್ ಹಾರ್ಮೋನ್ ಸಿಕ್ರೀಟ್ ಆದಾಗ, ಅದು ಸ್ರವಿಸಿದಾಗ ಅದು ಯಕೃತ್ತಿನ ಮೇಲೆ ಆಕ್ಟ್ ಆಗುತ್ತೆ, ಅಲ್ಲಿಂದ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅಂತ ಬಿಡುಗಡೆ ಆಗುತ್ತದೆ, ಅದು ಇನ್ಸುಲಿನ್ ಥರ ಆ್ಯಕ್ಟ್ ಮಾಡುತ್ತೆ. ಬಟ್ ಡೈರೆಕ್ಟ್ ಆಗಿ ಗ್ರೋತ್ ಹಾರ್ಮೋನ್ ಯಾವುದೇ ಕೋಶಗಳ ಮೇಲೆ ಆ್ಯಕ್ಟ್ ಮಾಡಿದಾಗ, ಅದು ಅದರದ್ದು ಎಫೆಕ್ಟ್ ತೋರಿಸಿದಾಗ, ಅದು ಇನ್ಸುಲಿನ್ ವಿರೋಧಿಸುತ್ತದೆ. ಅಂದರೆ ಅದು ಶುಗರ್ ಲೆವೆಲ್ನ ಜಾಸ್ತಿ ಮಾಡ್ತದೆ. ನೀವು ಗ್ರೋತ್ ಹಾರ್ಮೋನ್ ತಗೊಂಡ್ರೆ ಅದಕ್ಕೆ ಕೆಲವೊಮ್ಮೆ ನೀವು ಗ್ರೋತ್ ಹಾರ್ಮೋನ್ ವಯಸ್ಕರಲ್ಲಿ ನೀವು ತಗೋತಿರಲ್ಲ, ಅದಕ್ಕೆ ನಾನು ಹೇಳಿದೆ ಕೆಲವೊಮ್ಮೆ ಇದು ನಿಮಗೆ ಮಧುಮೇಹವನ್ನು ಅಥವಾ ರಕ್ತದ ಒತ್ತಡದಂತ ಕಾಯಿಲೆಗೆ ಇದು ಕಾರಣ ಆಗಬಹುದು ಅಂತ. ಅಲ್ರಿ ಸರ್, ಕುಜ್ಜ ಇರೋರಿಗೂ ಇದು ಬರ್ತತೇನಂತ? ಈಗ ಕುಜ್ಜ ಅಂದ್ರೆ ಬೆಳವಣಿಗೆ ಕಡಿಮೆ ಆಗಿಂತ ಯುವಕರಲ್ಲಿನ ಆಗ್ತತೇನಂತ ನಂದು ಪ್ರಶ್ನೆ ಸರ. ಅಲ್ಲ ಅಂದ್ರೆ ಡಾಕ್ಟರ್ ಹೇಳ್ತಿರೋದು ಕುಬ್ಜ ಇರುವಾಗ ಇವರು ಈ ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ಅವರಿಗೆ ಇದು ಶುಗರ್ ಬರುವಂತ ಸಾಧ್ಯತೆಗಳು ಹೆಚ್ಚಿರ್ತದೆ ಅಂತ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ನಮಸ್ತೆ, ರೇಡಿಯೋ ಸೆಟ್ ದೂರ ಇಡ್ರಿ ಸ್ವಲ್ಪ. ಹಾಯ್ ಮೇಡಮ್. ಹಾಯ್ ಮೇಡಮ್, ನಮಸ್ಕಾರ. ನಮಸ್ತೆ ಡಾಕ್ಟರ್ ಸರ್, ನಮಸ್ಕಾರ. ನಮಸ್ತೆ ಸರ್, ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ತಮ್ಮ ಹೆಸರು ಹೇಳಿಲ್ಲ. ಹಲೋ. ಹಾಯ್ ಮೇಡಮ್, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಿತ್ತೂರಿಂದ ಮಾತಾಡೋದು ನಾವು, ಸಣ್ಣ ನಿಂಗಪ್ಪ ಸೊಗಲದ ಅಂತೇಳಿ. ಪ್ರಶ್ನೆ ಕೇಳ್ರಿ ಸಣ್ಣ ನಿಂಗಪ್ಪ. ಹಾ ಸರ್, ಸರ್ ನಮಸ್ಕಾರ. ನಮಸ್ಕಾರ, ಹೇಳ್ರಿ ನಿಮ್ ಪ್ರಶ್ನೆ. ಈಗ ನನ್ನ ಪ್ರಶ್ನೆ ಏನಂತಂದ್ರೆ ಸರ್, ಈಗ ಹಾರ್ಮೋನುಗಳ ಏರುಪೇರಿನಿಂದಾಗಿ ಒಬ್ಬ ಮನುಷ್ಯ ಕುಬ್ಜ ಆಗ್ಲಿಕ್ಕೆ ಅಥವಾ ದೈತ್ಯಾಕಾರ ಅಂತ ದೈತ್ಯಾಕಾರವಾಗಿ ಬೆಳಿಲಿಕ್ಕೆ ಕಾರಣ ಅಂತೇಳಿ ಅದು ಒಂದು ಇದು ಪ್ರಶ್ನೆ ಇದೆ. ಅಂದ್ರೆ ಈಗ ಹಾರ್ಮೋನುಗಳ ಒಂದು ಸರಿಪಡಿಸುವ ನಂತರ ಕುಬ್ಜ ಆದಂತ ವ್ಯಕ್ತಿ ಮತ್ತು ಅವ ಸಹಜವಾಗಿ ನಾರ್ಮಲ್ ಬೆಳವಣಿಗೆ ಹೊಂದಬಹುದಾ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಆ ಹಾರ್ಮೋನುಗಳು ದೈತ್ಯಾಕಾರವಾಗಿ ಬೆಳಿಲಿಕ್ಕೆ ಏನ್ ಕಾರಣ ಆಗಿರ್ತದಲ್ಲ, ಅದನ್ನು ಸರಿಪಡಿಸಿಕೊಂಡ್ರೆ ಅದು ಮುಂದೆ ಬೆಳವಣಿಗೆ ಆಗೋದು ನಿಲ್ತತೆ ಅಂತೇಳಿ ನಂದು ಪ್ರಶ್ನೆ ಸರ್. ಇದು ಪ್ರೌಢಾವಸ್ಥೆಯಲ್ಲಿ ಯಾವಾಗ ಅವರಲ್ಲಿ ಏರಿಳಿತ ಆಗುತ್ತೆ ಅವಾಗೇ ಈ ಒಂದು ಅವರ ರೋಗ ಲಕ್ಷಣ ಕಂಡುಹಿಡಿದು ಡಿಸೀಸ್ ಕಂಡುಹಿಡಿದು ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟರೆ ಅವರು ನಾರ್ಮಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಆಮೇಲೆ ಇದು ಬೆದಿರ್ತಾರಲ್ಲ, ಅವರು ಮತ್ತೆ ನಾರ್ಮಲ್ ಸ್ಥಿತಿಗೆ ಬರೋದು ಚಾನ್ಸ್ ಬರೋದು ಸಾಧ್ಯವಿಲ್ಲ. ಆದ್ರೆ ಕುಬ್ಜ ಇರುವಂತ ವ್ಯಕ್ತಿ ಸಹಜವಾಗಿ ಏನೋ ನಾರ್ಮಲ್ ಅವರನ್ನು ಎತ್ತರ ಮಾಡಕ್ ಆಗಲ್ಲ, ಯಾಕಂತಂದ್ರೆ ಅವರ ಪ್ರೌಢ ವ್ಯವಸ್ಥೆಯಲ್ಲಿ ಒಂದು ಹೈಟ್ ಅಲ್ಲಿ ರೀಚ್ ಆದ್ಮೇಲೆ, ಒಂದು ಎತ್ತರ ಅವರು ರೀಚ್ ಆದ್ಮೇಲೆ ಅದಾದ್ಮೇಲೆ ಅವರಿಗೆ ಅವರ ಎತ್ತರವನ್ನು ಜಾಸ್ತಿ ಮಾಡಲು ಬಿಟ್ ಡಿಫಿಕಲ್ಟ್, ಸ್ವಲ್ಪ ಕಠಿಣ. ಈಗ ಹಾರ್ಮೋನ್ ಸಮಸ್ಯೆನ ಸರಿಪಡಿಸೋ ಸರಿಪಡಿಸ್ಕೊಂಡಾಗ ಅದು ನಿಲ್ಲುತ್ತೆ. ಈಗ ಪ್ರೌಢಾವಸ್ಥೆಯಲ್ಲಿ ಹಾರ್ಮೋನ್ಗಳು ಸರಿಯಾದ ಟೈಮಿಗೆ ಕೊಟ್ಟನಂತಂದ್ರೆ ಅವ್ರದ್ದು ಹೈಟ್ ಜಾಸ್ತಿ ಮಾಡಬಹುದು ಬಟ್ ಅವ್ರದೆಲ್ಲ ಗ್ರೋತ್ ಎಲ್ಲ ಆದ್ಮೇಲೆ, ಅವ್ರದ್ದು ಗ್ರೋತ್ ಸ್ಟಾಪ್ ಆದ್ಮೇಲೆ ನೀವೇನಾದ್ರೂ ಟ್ರೀಟ್ಮೆಂಟ್ ಕೊಟ್ರೆ ಅದು ಅದರಿಂದ ಏನು ಸಾಧ್ಯ ಆಗಲ್ಲ. ಈಗ ಸಣ್ಣಿಂಗಪ್ಪ ಅವ್ರ, ನಾವು ಸಾಮಾನ್ಯವಾಗಿ ಏನಂತಿರ್ತೀವಿ, ಮಕ್ಕಳು 16 ವರ್ಷದ ತನಕ ಬೆಳೀತಾರ, 18 ವರ್ಷದ ತನಕ ಬೆಳೀತಾರ ಅಂತ ಅಂತಿರ್ತೀವಿ, ಹೌದಿಲ್ಲ? ಈ ಹಂತದೊಳಗ ಈ ಹಂತದೊಳಗನ ಟ್ರೀಟ್ಮೆಂಟ್ ಕೊಟ್ರೆ ಉಪಯೋಗ ಆಗ್ತದ. ಈಗ 30 ವರ್ಷ ಆಗಿ ಅವ್ರ ಗಿಡ್ಡಕ್ಕಿದ್ರು ಅಂದ್ರೆ ಅವ್ರನ್ನ ಎತ್ತರ ಮಾಡ್ಬೇಕು ಅಂದ್ರೆ ಅವಾಗ ಸಾಧ್ಯ ಆಗೋದಿಲ್ಲ ಅಂತಾರೆ ಡಾಕ್ಟರ್. ಆಮೇಲೆ ಗ್ರೋತ್ ಹಾರ್ಮೋನ್ ಯಾವಾಗ ಜಾಸ್ತಿ ಆಗುತ್ತಂತಂದ್ರೆ ಮಕ್ಕಳು ಯಾವಾಗ್ಲೂ ಜಾಸ್ತಿ ಎಕ್ಸಸೈಸ್ ಮಾಡ್ತಾರೆ, ಅವರಲ್ಲಿ ಹೈಪೋಗ್ಲೈಸೀಮಿಯಾ ಆಗುತ್ತೆ, ಅಂದರೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ಆವಾಗಲೇ ಈ ಗ್ರೋತ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆಗೋದು. ಆಮೇಲೆ ಅವರು ಮಕ್ಕಳು ಗಾಢ ನಿದ್ದೆಯಲ್ಲಿದ್ದಾಗ ಆವಾಗ ಕೂಡ ಗ್ರೋತ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ನಾವು ಹೇಳ್ತಿರ್ತಾರಲ್ಲ ನಿದ್ದೆಯಲ್ಲೇ ಬೆಳೆಯೋದಂತ. ಸೊ ಮಲ್ಕೊಂಡಾಗೆ ಗ್ರೋತ್ ಹಾರ್ಮೋನ್ ಸೆಕ್ರೆಷನ್ ಜಾಸ್ತಿ ಆಗುತ್ತೆ, ಆವಾಗಲೇ ಅವ್ರದ್ದು ಜಾಸ್ತಿ ಬೆಳವಣಿಗೆ ಆಗೋದು. ಸರ್ ಇನ್ನೊಂದು ಈ ಹಾರ್ಮೋನ್ಗಳನ್ನ ಸ್ರವಿಸುವುದು ಇವು ಗ್ರಂಥಿಗಳ ಅಂತ ಸರ್? ಹೌದು. ಅಂತ ಗ್ರಂಥಿಗಳು ನಮ್ಮ ದೇಹದಲ್ಲಿ ಎಷ್ಟಿವೆ? ನಮ್ಮ ಶರೀರದಲ್ಲಿ ಒಂದ್ 6-7 ಗ್ರಂಥಿಗಳಿದೆ. ಪಿಟ್ಯುಟರಿ, ಮುಂದಿನ ಪಿಟ್ಯುಟರಿ, ಹಿಂದಿನ ಪಿಟ್ಯುಟರಿ, ಥೈರಾಯ್ಡ್ ಗ್ರಂಥಿ ಇದೆ, ಪ್ಯಾರಾಥೈರಾಯ್ಡ್ ಗ್ರಂಥಿ ಇದೆ, ಇನ್ನು ಮೆದೋಜೀರಕ ಗ್ರಂಥಿ ಇದೆ, ವಿಚ್ ಡಯಾಬಿಟಿಸ್ ಅಲ್ಲಿಂದ ಉತ್ಪತ್ತಿ ಆಗುತ್ತೆ. ಅಡ್ರಿನಲ್ ಕಾರ್ಟೆಕ್ಸ್ ಅಂಡ್ ಮೆಡುಲಾ ಅಂತಿದೆ. ಆಮೇಲೆ ವೃಷಣಗಳು ಮತ್ತು ಅಂಡಾಶಯಗಳು ಅದು ರೀಪ್ರೊಡಕ್ಟಿವ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತವೆ. ಅವು ಒಂಥರದ ಗ್ರಂಥಿಗಳು. ಇವೆಲ್ಲ ಗ್ರಂಥಿಗಳು ಅಂದ್ರೆ ಹಲವಾರು ಹಾರ್ಮೋನ್ಗಳನ್ನು ಸೆಕ್ರೆಟ್ ಮಾಡ್ತವೆ. ಆಮೇಲೆ ಎಲ್ಲ ಹಾರ್ಮೋನ್ಗಳು ಅವು ನಮ್ಮ ಬೆಳವಣಿಗೆಯನ್ನು ನಿಯಂತ್ರಿಸುತ್ತವೆ. ಇವನ್ ಥೈರಾಕ್ಸಿನ್ ಆಗ್ಬೋದು, ಇದು ಆಂಡ್ರೋಜನ್ ಈಸ್ಟ್ರೋಜನ್ ಆಗಲಿ, ಫೀಮೇಲ್ ಅಥವಾ ಮೇಲ್ ಸೆಕ್ಸ್ ಹಾರ್ಮೋನ್ಸ್, ಅವು ಕೂಡ ನಮ್ಮ ಬೆಳವಣಿಗೆಯನ್ನು ಪ್ರೌಢಾವಸ್ಥೆಯಲ್ಲಿ ಇಂಪಾರ್ಟೆಂಟ್ಲಿ ಅವಾಗ ಅವು ಕಂಟ್ರೋಲ್ ಮಾಡುತ್ತವೆ. ಟೋಟಲ್ ಆಗಿ ಹಾರ್ಮೋನ್ಗಳು ಎಷ್ಟು ಇರ್ತವೆ ಸರ್ ಅಂದಾಜು? ಹಂಗೆ ಅಂದಾಜು 15-20 ಇರ್ಬೋದು, ಜಾಸ್ತಿನೇ ಇದೆ ಇನ್ನು. ಧನ್ಯವಾದ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್, ನಾವು ಬನಟ್ಟಿ ತಾಲೂಕಿನಿಂದ ಜಗಳದಿಂದ ಕಡಪ ಉಳ್ಳಾಗಡ್ಡಿ ಮಾತಾಡೋದು ಮೇಡಮ್. ಪ್ರಶ್ನೆ ಕೇಳ್ರಿ ಕಡಪ್ಪ. ಡಾಕ್ಟರ್ ಸಾಹೇಬ್ರಿಗೂ ನಿಮಗೂ ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ ಹೇಳ್ರಿ. ಈಗ 18 ಒಳಗಿದ್ದವ್ರು ಗೆದ್ದಿರ್ತಾರಲ್ಲ ಮೇಡಮ್ರ, ಅವ್ರ ಸ್ವಲ್ಪ ಬೇರೆ ಉದ್ದ ಬೆಳೆಯವನಿಗೆ ಏನಾರ ಸ್ವಲ್ಪ ನಿಮ್ ಕಡೆ ಮಾಹಿತಿ ಸಿಗುತ್ತೇನೋ ಹೆಚ್ಚಿದೆ. ನಾನು ಹೇಳ್ದಾಗೆ ಅದು ರೀಕಾಂಬಿನೆಂಟ್ ಗ್ರೋತ್ ಹಾರ್ಮೋನ್ ಸಿಗುತ್ತೆ, ಅದನ್ನ ಎಂಡೋಕ್ರೈನೋಲಜಿಸ್ಟ್ ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಪಡಿಬೇಕು ಅದನ್ನ. ನಿಮಗೆ ಭೇಟಿ ಆಗ್ಬೇಕಾದ್ರೆ ಮುಂದೆ ಲಾಸ್ಟ್ ನಂಬರ್ ಹೇಳ್ತೇನೆ ನಂಬರ್ ಹೇಳ್ತಾರೆ. ಅಂದ್ರೆ ಒಂದಿಬ್ರು ಸ್ವಲ್ಪ ವಯಸ್ಸಾಗಿಲ್ರಿ, ಗೆಡ್ಡಾದಾರ್ರಿ ಅವರು. ಸೊ ಇದೇ ಅವಸ್ಥೆಯಲ್ಲಿ ಅವ್ರಿಗೆ ಅವರ ಎತ್ತರ ಯಾಕೆ ಜಾಸ್ತಿ ಆಗದಿಲ್ಲ ಆಗ್ತಿಲ್ಲ ಅಂತ ಕಂಡುಹಿಡಿಬೇಕು. ಆಕ್ಚುಲಿ ಅದಕ್ಕೆ ಏನು ರೀಸನ್ ಇದೆ ಅದನ್ನ ನೋಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಹೌದ್ರಿ, ಸ್ವಲ್ಪ ಹಾರ್ಮೋನ್ ಲೆವೆಲ್ಸ್ ಏರ್ಪೇರ್ ಆಗೋದ್ರಿಂದ ಈ ತರ ಸಮಸ್ಯೆ ಆಗುತ್ತೆ. ಕಾರ್ಯಕ್ರಮದ ಕೊನೆಗೆ ನಂಬರ್ ಹೇಳ್ತೀನಿ ನಿಮಗ, ಭೇಟಿ ಮಾಡ್ರಿ. ಭೇಟ್ ಮಾಡ್ತೀವ್ರಿ. ಅಂದ್ರ ಈ ವಯಸ್ಸಿನಾಗ ಅವ್ರು ಹೇಗಾಕಾರ ಅನ್ನೋದು ಗ್ಯಾರಂಟಿ ಇರ್ತಾರ? ಅದನ್ನ ಯಾಕೆ ಗಿಡ್ ಆಗ್ಯಾರ ಅನ್ನೋದು ಮೊದಲು ತಪಾಸಣೆ ಆಗ್ಲಿ. ಅದು ಹಾರ್ಮೋನ್ ಇದ್ದ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಡಾಕ್ಟರ್ ಹೇಳ್ತಾರೆ. ಅಂದ್ರೆ ಕಾಲು ವಾಂಕ್ ಆಗ್ಯಾವ ಮೇಡಮ್ ರೀ. ಓಹೋ, ಅದಕ್ಕೆ ತಪಾಸಣೆ ಮಾಡಿಸ್ಬಿಡಿ. ನಮಸ್ಕಾರ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡೋದು? ಮೇಡಮ್ ನಾನು ಬಾಗಲಕೋಟೆ ನವನಗರದಿಂದ ಮಹೇಶ್ ಮರೇಶ್ಕರ್ ಅಂತ. ಪ್ರಶ್ನೆ ಕೇಳ್ರಿ ಮಹೇಶ್. ಮೇಡಮ್ ಟಾಪಿಕ್ ಆಗೈತ್ರಿ ಇವತ್ತು? ನೀವು ಕಾರ್ಯಕ್ರಮ ಕೇಳೇ ಇಲ್ಲ ಇಷ್ಟೊತ್ತನಕ. ಬೆಳವಣಿಗೆಯ ಹಾರ್ಮೋನ್, ಗ್ರೋತ್ ಹಾರ್ಮೋನ್ ಬಗ್ಗೆ. ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಡಾಕ್ಟರ್. ನಮಸ್ಕಾರ ಸರ್. ನಮಸ್ಕಾರ. ಹಾರ್ಮೋನ್ಸಿಟಿಯಿಂದ ನಾವು ರೆಕ್ಕಳ್ಳಿ ತಾಲೂಕಿನಿಂದ ಮಕ್ರಿ ರವೀಂದ್ರ ನ್ಯಾಮತಿ ಅಂತ. ಪ್ರಶ್ನೆ ಕೇಳ್ರಿ ನ್ಯಾಮತಿ ಅವರು. ಈಗ ಆನುವಂಶಿಕತೆಯಿಂದ ಗ್ರೋತ್ ಬೆಳವಣಿಗೆ ಕಡಿಮೆ ಆಗ್ತದೆ ಅಂತ ನನ್ನ ಪ್ರಶ್ನೆ. ಹೌದು ಹೌದು, ನಿಮ್ ಗ್ರೋತ್ ಯಾವಾಗಲೂ ನಿಮ್ಮ ತಂದೆ ತಾಯಿಯಿಂದ ಅವರಲ್ಲಿ ಎಂಥ ಜೀನ್ಸ್ ಇರ್ತಲ್ಲ ಅದರಿಂದಲೇ ಡಿಸೈಡ್ ಆಗುತ್ತೆ. ಹೌದು. ನಮ್ಮ ಆಸ್ಪತ್ರೆಗೆ ಬಂದು ಭೇಟಿ ಆದ್ರೆ ಅದು ಬೆಳವಣಿಗೆ ಏನೋ ಸಿಗ್ಬೋದು ಸಿಗ್ಬೋದು ಎಲ್ಲ ನಿಮಗೆ ಮಾಹಿತಿ, ನಿಮ್ದೆಲ್ಲ ತಪಾಸಣೆನೂ ಆಗುತ್ತೆ. ಆಮೇಲೆ ಯಾವ ಕಾರಣಕ್ಕಾಗಿ ಅದು ಗ್ರೋತ್ ನಿಮ್ಮಲ್ಲಿ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅದು ಗೊತ್ತಾಗುತ್ತೆ. ನಮಸ್ಕಾರ. ಹಲೋ ಹಲೋ ಹಲೋ ನಮಸ್ತೆ. ಹಾ ನಮಸ್ಕಾರ ಮೇಡಮ್. ಯಾರು ಮಾತಾಡೋರು? ಸರ್ ನಾವು ಮೇಡಮ್, ನಾವು ಬೆಳಗಾಂ ಜಿಲ್ಲೆಯಿಂದ ನಾಗಮೂರಿಂದ ಮಾತಾಡೋದು ಮೇಡಮ್. ಏನು ಹೆಸರು? ಯಲ್ಲಪ್ಪ ಅಂತ ಹೇಳಿ ಮೇಡಮ್. ಹಾಂ ಪ್ರಶ್ನೆ ಕೇಳ್ರಿ ಯಲ್ಲಪ್ಪ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಹೇಳ್ರಿ, ಏನ್ರಿ ನಿಮ್ ಪ್ರಶ್ನೆ? ಸರ್, ಈಗ ಥೈರಾಯ್ಡ್ ಹಾರ್ಮೋನ್ ಇದೆಯಲ್ಲ ಸರ್. ಹೌದು ಸರ್. ಈಗ ಥೈರಾಯ್ಡ್ ಹಾರ್ಮೋನ್ ನಿಂದ ಏನೇನು ನ್ಯೂನತೆಗಳು ಕಂಡು ಬರ್ತವೆ ಸರ್? ಥೈರಾಯ್ಡ್ ಹಾರ್ಮೋನು ಕಡಿಮೆ ಆಗೋದ್ರಿಂದ ಅದು ಬ್ರೈನಿನ ಬೆಳವಣಿಗೆಗೆ ಬಹಳ ಇಂಪಾರ್ಟೆಂಟ್, ಎಸ್ಪೆಷಲಿ ಮಕ್ಕಳಲ್ಲಿ 2 ವರ್ಷದಿಂದ ಕೆಳಗೆ ಅವರಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಇಲ್ಲ ಅಂತಂದರೆ ಬ್ರೈನಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ಕೆಲವೊಮ್ಮೆ ಅವರಿಗೆ ಮೆಂಟಲ್ ರಿಟಾರ್ಡೇಷನ್ ಆಗ್ಬೋದು, ಅದಕ್ಕೆ ಅದು ಬಹಳ ಇಂಪಾರ್ಟೆಂಟ್. ಸರ್, ಇದೇ ಥೈರಾಯ್ಡ್ ಹಾರ್ಮೋನ್ ದೊಡ್ಡವರಲ್ಲಿ ಕಂಡು ಬಂದರೆ ಹೆಂಗೆ ಸರ್? ದೊಡ್ಡವರಲ್ಲಿ ಬ್ರೈನ್ ಬೆಳವಣಿಗೆ ಆಲ್ರೆಡಿ ಆಗಿರುತ್ತೆ, ಅವಾಗ ಅವರಲ್ಲಿ ಮೆಂಟಲ್ ರಿಟಾರ್ಡೇಷನ್ ಕಂಡು ಬರುವುದಿಲ್ಲ. ಬಟ್ ಬೇರೆ ಲಕ್ಷಣಗಳಿರ್ತವೆ, ವೇಟ್ ಗೇನ್ ಆಗೋದು ಅಥವಾ ವಾಯ್ಸ್ ಚೇಂಜ್ ಆಗೋದು, ಆಮೇಲೆ ಟೆಂಪ್ರೇಚರ್ ಅವರು ಟಾಲರೇಟ್ ಮಾಡಲ್ಲ, ಆ ಥರ ಲಕ್ಷಣಗಳು ಇರ್ತವೆ. ಸರ್, ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಸರ್? ಥೈರಾಯ್ಡ್ ಪ್ರಾಬ್ಲಮ್ಗೆ ಪರಿಹಾರ ಇದೆ. ಥೈರಾಯ್ಡ್ ಲೆವೆಲ್ಸ್ ಕಡಿಮೆ ಆಗಿದ್ನಂತಂದ್ರೆ ನೀವು ಅದನ್ನ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬಹುದು. ಅದಕ್ಕಂತೇಳಿ ಎಂಡೋಕ್ರೈನಾಲಜಿಸ್ಟ್ ಅಂತ ಹೇಳಿ ಇರ್ತಾರೆ, ಅವರನ್ನ ಭೇಟಿ ಮಾಡಿ ನಿಮ್ಮ ಥೈರಾಯ್ಡ್ ಪರೀಕ್ಷೆ ಮಾಡ್ತಾರೆ. ಥೈರಾಯ್ಡ್ ಪರೀಕ್ಷೆ ಮೂಲಕ ನಿಮ್ಗೆ ಏನದ ಅನ್ನೋದು ಗೊತ್ತಾಗ್ತದ, ಅದ್ರ ಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಈಗ ನಾವು ಥೈರಾಯ್ಡ್ ಬಗ್ಗೆ ತೋರಿಸ್ತಾ ಇದೀವಿ ಮೇಡಮ್, ಮೊದಲಿಂದ ಅವರು ಅದೇ ಒಂದು ಟ್ಯಾಬ್ಲೆಟ್ಸ್ ಅನ್ನ ಕಂಟಿನ್ಯೂ. ಯೂಶುವಲಿ ಹಂಗೆ ಇರ್ತದೆ, ಬಹಳ ದಿನ ತಗೋಬೇಕಾಗುತ್ತೆ ಟ್ರೀಟ್ಮೆಂಟ್. ಸರ್, ಹಿಂಗೆ ಏನಾದರೂ ಮಧ್ಯೆ ಆಪರೇಷನ್ ಅವರು ಮಾಡ್ಬೋದಾ ಸರ್ ಥೈರಾಯ್ಡ್ ಥೈರಾಯ್ಡ್ ಬಗ್ಗೆ? ಅದು ನೀವು ತೋರಿಸ್ತಾ ಇರುವಂತ ಡಾಕ್ಟರ್ಗೆ ಕೇಳಬೇಕು. ಹೌದಾ? ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ಹರಿಹರದಿಂದ ಚಂದನ್ ಮೇಡಮ್. ಹೇಳ್ರಿ, ಪ್ರಶ್ನೆ ಕೇಳ್ರಿ ಚಂದನ್. ನಮಸ್ಕಾರ ಡಾಕ್ಟರ್ಗೆ. ನಮಸ್ಕಾರ ಸರ್. ಗಿಡ್ರಾಗಕ್ಕೆ ಕುಬ್ಜಾಗಕ್ಕೆ ಏನ್ ಕಾರಣ ಅಂತ ಕೇಳ್ಬೇಕು. ಅಲ್ಲ, ನಾ ಹೇಳಿದ್ನಲ್ಲ, ಗ್ರೋತ್ ಹಾರ್ಮೋನ್ಗಳು ಕೊರತೆಗಳು ಆಯ್ತಂತಂದ್ರೆ ಪ್ರೌಢಾವಸ್ಥೆಯಲ್ಲಿ ಅವಾಗ ಕುಬ್ಜರಾಗುವ ಕಾರಣ ಇರುತ್ತೆ. ಆಮೇಲೆ ಕೆಲವೊಂದು ಬಹಳಷ್ಟು ಟೈಮು ಕೆಲವೊಮ್ಮೆ ಗ್ರೋತ್ ಹಾರ್ಮೋನ್ ರಿಸೆಪ್ಟರ್ ಸೆನ್ಸಿಟಿವಿಟಿ ಕಡಿಮೆ ಆಗೋದ್ರಿಂದ ಅನುವಶಿಕತೆಯಿಂದ ಇದು ಕುಬ್ಜರಾಗುವ ಚಾನ್ಸಸ್ ಇರುತ್ತೆ. ಎಷ್ಟು ಏಜ್ ಲಿಮಿಟ್ ಇರುತ್ತೆ ಅದರ ಬೆಳಿಲಿಲ್ಲ ಅನ್ನೋದಕ್ಕೆ? ಪ್ರೌಢಾವಸ್ಥೆಯಲ್ಲಿ ಯಾವಾಗ 18? ಹಾ, 18ರವರೆಗೆ. ಅಲ್ಲಿಂದ ನೆಕ್ಸ್ಟ್ ಬೆಳೆಯಲ್ಲ? ಬೆಳೆಯಲ್ಲ ಅವಾಗ. ಹಲೋ, ಹಲೋ, ಹಲೋ, ರೇಡಿಯೋ ಸೆಟ್ ದೂರ ಇಡಬೇಕಮ್ಮ. ನಮ್ಮ ಮಗನ್ ರೀ, ಅವ್ನ್ಗೆ 16 ವರ್ಷ ರೀ, ಅವ್ನ್ಗೆ SSLC ರೀ ಈಗ. ಬಹಳ ಬೆಳಿತಾನ ರೀ ಮೇಡಮ್. ಬಹಳ ಬೆಳಿತಾನ. ಎಷ್ಟು ಇದೆ ರೀ ಅವ್ನ ಎತ್ತರ? ಎಷ್ಟು ಇದೆ? 77 kg ಐತ್ರಿ ಮೇಡಮ್. ಅಲ್ಲ, ವೇಟ್ ಆಯ್ತು, ಎತ್ತರ ಎಷ್ಟಿದೆ? ಎತ್ತರ ಒಂದು 5 ಇರ್ಬೇಕು ನೋಡ್ರಿ. 5 ಅಂದ್ರೆ ನಾರ್ಮಲ್ ಗ್ರೋತ್ ಅದು. ಅದಕ್ಕೇನು ಭಯ ಪಡಬೇಕಾಗಿಲ್ಲ. ಅಂದ್ರೆ ತೂಕ ಜಾಸ್ತಿ ಅದ ಅಂತಾರೆ ಸರ್ ಇವ್ರು? ತೂಕ ಜಾಸ್ತಿ ಇದೆ. ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿಸ್ಬೇಕು ಅವನಿಗೆ. ಒಟ್ಟಾರೆ ಗ್ರೋತ್ ಜಾಸ್ತಿ ಇದೆ. ಬರೇ ಗುಳ್ಳಿ ರೀ ಸರ್. ಫ್ಯಾಟ್ ಬಹಳ ಬಹಳ ಬೆವಿದ್ಕ ನಮ್ಗೆ ಟೆನ್ಷನ್ ಆಗಿದೆ ನೋಡ್ರಿ. ನೋಡ್ರಿ, ಎಲ್ಲಾರು ಮಕ್ಕಳು ಬೆಳಿಬೇಕಂತಾರ, ನೀವು ಬೆಳಿಲಿಕ್ಕೆ ಟೆನ್ಷನ್ ಆಗಿದೆ ಅಂತೀರಿ. ಹೇಳ್ರಿ. ಅವ್ರು ಎಕ್ಸರ್ಸೈಸ್ ಮಾಡಿದ್ರೆ ಅವ್ರ ವೇಟ್ ಕಡಿಮೆ ಆಗುತ್ತೆ. ಕುಂತು ಅಂದ್ರೆ ಎಕ್ಸರ್ಸೈಸ್ ಮಾಡಲಾರ್ದೆ ಬರೀ ಊಟ ಜಾಸ್ತಿ ಮಾಡಿದ್ರೆ ಡೆಫಿನೆಟ್ಲಿ ವೇಟ್ ಜಾಸ್ತಿ ಆಗುತ್ತೆ. ಸೊ ಅವ್ರಿಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಕ್ ಹೇಳಿ, ಅದರಿಂದ ಏನಾದರೂ ಸ್ವಲ್ಪ ಅವ್ರದ್ದು ವೇಟ್ ಕಡಿಮೆ ಆಗ್ಬೋದು. ಆಮೇಲೆ ಬೆವರುದಕ್ಕೆ ನೀವು ಯಾವ್ದಾದ್ರೂ ಡರ್ಮಿಟಾಲಜಿಸ್ಟ್ ಅವ್ರನ್ನ ಭೇಟಿ ಆಗಬಹುದು. ಅವ್ರೇನಾದ್ರೂ ಉಪಾಯ ಸೂಚಿಸಬಹುದು. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು? ಈಗ ಡಾಕ್ಟರ್, ತಾವು ಮಾತಾಡ್ತಾ ಒಂದೆರಡು ಮುಖ್ಯ ವಿಷಯಗಳನ್ನು ನಮ್ಮ ಕೇಳುಗರಿಗೆ ಹೇಳಿದ್ರಿ. ಇದು ಅಕ್ರೋಮೆಗ್ಯಾಲಿ ಅಂತ ಅಂದರೆ ಏನು, ಇದಕ್ಕೆ ಏನು ಕಾರಣ ಅಂತೀರಿ? ಅಕ್ರೋಮೆಗ್ಯಾಲಿ ಅಂದರೆ ದೇಹ ಗ್ರೋತ್ ಹಾರ್ಮೋನಿನಿಂದ ಜಾಸ್ತಿಯಾಗಿ ಬೆಳೆಯೋದು. ಅವರ ಕೈ ಕಾಲುಗಳು ದಪ್ಪ ಆಗಿರ್ತವೆ, ಅಂದರೆ ಕೈ ಅಂಗಾಲು ಎಲ್ಲ ದೊಡ್ಡದಾಗಿರುತ್ತೆ, ಪಾದಗಳು ದೊಡ್ಡದಿರುತ್ತೆ, ಅವ್ರದ್ದು ದವಡೆಗಳು ದೊಡ್ಡದಿರುತ್ತೆ, ಅವರಿಗೆ ದೃಷ್ಟಿ ಕೆಲವೊಂದು ದೋಷನೂ ಇರಬಹುದು. ಸೊ ಈ ಗ್ರೂಪ್ ಆಫ್ ಸಿಂಪ್ಟಮ್ಸ್ ಇದ್ರೆ ಅದನ್ನ ಅಕ್ರೋಮೆಗ್ಯಾಲಿ ಅಂತ ಹೇಳ್ತಾರೆ. ಈ ತರದ ಮಕ್ಕಳು ಇರಲಿಕ್ಕೆ ಏನ್ ಕಾರಣ ಅಂತೀರಿ? ಇದು ಮಕ್ಕಳಲ್ಲಿ ಆಗೋದಂತಲ್ಲ, ಇದು ದೊಡ್ಡವರಲ್ಲಿ ಆಗೋದಂತದ್ದು. ಅವ್ರದ್ದು ಬೆಳವಣಿಗೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಗ್ರೋತ್ ಹಾರ್ಮೋನ್ ಸಿಕ್ರೀಷನ್ ಅದು ಸ್ರವಿಸುವಿಕೆ ಜಾಸ್ತಿ ಆಯ್ತು ಅಂತಂದ್ರೆ ಇದು ಅಕ್ರೋಮೆಗ್ಯಾಲಿ ಅವ್ರಿಗೆ ಆಗುವಂತ ಚಾನ್ಸ್ ಇರುತ್ತೆ. ಅಂದ್ರೆ ಹುಟ್ಟುವಾಗ ಈ ಮಕ್ಕಳು ನಾರ್ಮಲ್ ಇರ್ತಾರೆ, ಬೆಳವಣಿಗೆ ಹಂತ ಬಂದಾಗ ಈ ಬೆಳವಣಿಗೆ ಆದ್ಮೇಲೆ ಗ್ರೋತ್ ಹಾರ್ಮೋನ್ ಸಿಕ್ರೀಷನ್ ಜಾಸ್ತಿ ಆಯ್ತು ಅಂತಂದ್ರೆ ಅವ್ರಿಗೆ ಅಕ್ರೋಮೆಗ್ಯಾಲಿ ಆಗುತ್ತೆ. ಬೆಳವಣಿಗೆ ಮುಂಚೆ ಅವ್ರಿಗೆ ಗ್ರೋತ್ ಹಾರ್ಮೋನ್ ಸಿಕ್ರೀಷನ್ ಜಾಸ್ತಿ ಆದರೆ ಅವ್ರದ್ದು ಎತ್ತರ ಬಹಳ ಆಗ್ಬಿಡುತ್ತೆ. ಕೆಲವೊಮ್ಮೆ ಅವರು 6-7 feet ವರೆಗೂ ಬೆಳೀತಾರೆ. ಸೊ ಇದನ್ನ ನಾವು ಜೈಗ್ಯಾಂಟಿಸಮ್ ಅಂತ ಹೇಳ್ತಾರೆ. ಸೊ ಇದು ಪ್ರೌಢಾವಸ್ಥೆಯಲ್ಲಿ ಮುಂಚೆ ಗ್ರೋತ್ ಹಾರ್ಮೋನ್ ಶ್ರವಿಸುವಿಕೆಯಿಂದ ಆಗುವಂತ ಅಸಹಜ ಲಕ್ಷಣ. ಹಲೋ ಹಲೋ ಹಲೋ, ಎಸ್ ಎಂ ಡಾಕ್ಟರ್ ಅಲ್ರಿ? ಹೌದು, ನಾವಿಲ್ಲಿ ಮಂಜುನಾಥ್ ನಾಡಿಗರ್ ಅಂತ ಹಳೆ ಹುಬ್ಳಿಯಿಂದ. ಹೇಳ್ರಿ, ಪ್ರಶ್ನೆ ಕೇಳ್ರಿ. ಯೋಗ ಮಾಡೋದ್ರಿಂದ ಹೆಂಗ ಏನಂತ ಕೇಳಿ. ಯೋಗದ ವಿಷಯ ಇವತ್ತಿಲ್ಲ ಮಂಜುನಾಥ್. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ. ಹಾರ್ಮೋನುಗಳ ಬೆಳವಣಿಗೆಯಲ್ಲಿ ರೀ ಅಡ್ರಿನಲ್ ಗ್ರಂಥಿ ಪಾತ್ರ ಏನು ಅಂತ ಕೇಳ್ಬೇಕು. ಆಗ ಕೇಳಬೇಕಂದ್ರೆ ಕತ್ತಾತ್ರಿ ಮೇಡಮ್ ಅವ್ರ ಕಾಲ್ ರೀ. ಅಡ್ರಿನಲ್ ಗ್ರಂಥಿಗಳು ಯಾವಾಗ ನಮ್ಮ ಬಾಡಿಗೆ ಸ್ಟ್ರೆಸ್ ಆಗುತ್ತೆ, ಯಾವಾಗ ನಮ್ಮ ಬಾಡಿಗೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಲ್ಲ, ಅದಕ್ಕೆ ಬೇಕಾಗೋ ಎನರ್ಜಿ ಏನು ಬೇಕಾಗುತ್ತಲ್ಲ, ಅದು ಅಡ್ರಿನಲ್ ಗ್ಲ್ಯಾಂಡಿಂದ ಬರುವಂಥ ಹಾರ್ಮೋನುಗಳಿಂದ ನಮಗೆ ದೊರೆಯುತ್ತೆ ಬಾಡಿಗೆ ಏನು ಬೇಕಾಗುತ್ತಲ್ಲ ಎನರ್ಜಿ. ಸೊ ಆ ಎನರ್ಜಿ ಈ ಅಡ್ರಿನಲ್ ಹಾರ್ಮೋನುಗಳಿಂದ ನಮ್ಮ ದೇಹಕ್ಕೆ ಒದಗಿಸುತ್ತದೆ, ಅದಕ್ಕೆ ಅವನ್ನ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತಾರೆ. ಸರ್, ಈಗ ಒಮ್ಮೆ ನಮ್ಗೆ ನಾವು ಹಾವನ್ನು ಅಥವಾ ನಾಗರ ಹಾವನ್ನು ನೋಡಿದಾಗ ಅದಕ್ಕೂ ಕೂಡ ಅಡ್ರಿನಲ್ ಗ್ರಂಥಿಯನ್ನೇ ಕಾರಣ ರೀ? ಹೌದು ಹೌದು, ಅಲ್ಲಿ ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಆಗುತ್ತೆ, ಅದರಿಂದ ಇದು ನ್ಯೂರಾನ್ಗಳಿಂದ ಅಡ್ರಿನಾಲಿನ್ ರಿಲೀಸ್ ಆಗುತ್ತೆ ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಇಂದ. ಅಡ್ರಿನಾಲಿನ್ ಗ್ರಂಥಿಯಿಂದನೂ ನಾರ್ ಅಡ್ರಿನಾಲಿನ್ ಬರುತ್ತೆ ಅಂದ್ರೆ. ಸೊ ಇಂಥ ಹಾರ್ಮೋನ್, ಧನ್ಯವಾದ. ಹಲೋ ಹಲೋ ಮೇಡಮ್, ನಮಸ್ತೆ. ಯಾರು ಮಾತಾಡೋದು? ನಾವು ಹನಗಲ್ ತಾಲೂಕ್ ಲಕ್ಮಾಪುರ ಅಂತ ಅಂದ್ ಮೇಡಮ್. ಸರ್ ಸರ್ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಈಗ ಸರ, ನಮ್ಮ ಹುಡುಗಿ ಅದು ಬೆಳವಣಿಗೆ ಕಮ್ಮಿ ಸರ, ಇದಕ್ಕೆ ಕೆಮ್ಸಿ ಕರ್ಕೊಂಬರ್ಬೋದು ಸರ? ಎಷ್ಟು ವಯಸ್ಸು ನಿಮ್ಮ ಮಗಳಿಗೆ? 5 ವರ್ಷ. 5 ವರ್ಷ. ಎಷ್ಟಿದೆ ರೀ ಅವ್ರದ್ದು ಹೈಟು? ಹೈಟು ಒಂದು 5. ಅವ್ರು ಹೇಳಕ್ ಬರಲ್ಲ ಸರ್. ಹೇಳಕ್ ಬರೋದಿಲ್ಲ ಅಲ್ಲ, ಬಹಳ ಕುಳ್ಳಿದ್ದಾರ ಅಥವಾ ಹೈಟ್ ಅದಾವ ಸರ್? ಒಂದ್ ಸ್ವಲ್ಪ ಹೈಟ್ ಅದ. ಅಂದ್ರೆ ಬೆಳವಣಿಗೆ ಕಡಿಮೆ, ವೇಟ್ ಕಡಿಮೆ ಇದೆ. ವೇಟ್ ಕಮ್ಮಿ ಇದೆ ಸರ್. ಊಟ ಕಡಿಮೆ ಮಾಡ್ತಾರ? ಊಟ ಕಮ್ಮಿ ಮಾಡ್ತಾರ ಸರ್, ಒಂದ್ ಸ್ವಲ್ಪ ಹೊಟ್ಟೆ ಹೊಟ್ಟೆ ಅಂತ ಸರ್. ಹೌದಾ? ಅದಕ್ಕೆಲ್ಲ ಏನ್ ಕಾರಣ ಇದೆ ಅಂತ ನೋಡ್ಬೇಕಾಗುತ್ತೆ. ಒಂದ್ಸಲ ಕರ್ಕೊಂಡು ಹೋಗಿ ತಪಾಸಣೆ ಮಾಡಿಸ್ರಿ. ಹಲೋ ಹಲೋ ಹಲೋ ಹಲೋ ಹಲೋ, ನಮಸ್ತೆ. ನೀವು ರೇಡಿಯೋ ಸೆಟ್ ದೂರ ಇಡಬೇಕು. ಪ್ರಶ್ನೆ ಕೇಳ್ರಿ ಹನುಮ ರೆಡ್ಡಿ ಅವ್ರ, ಲಗೂನ ಕೇಳ್ಬೇಕು, ಟೈಮ್ ಆಗ್ಯದ. ಹಾರ್ಮೋನಿನ ಗ್ರೋತ್ ಹಾರ್ಮೋನಿನ ಕೊರತೆಯೂ ಇರಬಹುದು. ಡಾಕ್ಟರ್, ಇಷ್ಟೊತ್ತಿನವರೆಗೂ ಸಾಕಷ್ಟು ಕರೆಗಳನ್ನ ನಾವು ಸ್ವೀಕರಿಸಿದ್ವಿ. ಬಹಳ ಸಮಂಜಸವಾಗಿ ನಮ್ಮ ಕೇಳುಗರ ಪ್ರಶ್ನೆಗೆ ತಾವು ಉತ್ತರಿಸಿದ್ರಿ. ಡಾಕ್ಟರ್ ವಿಠಲ್ ಕೋಡೆ ಅವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836 247 7780. ವಿಚಾರಣೆಗಾಗಿ ಇರುವಂಥ ದೂರವಾಣಿ ಕೇಂದ್ರದ ಸಂಖ್ಯೆ 247 7770. ಕೆಳಗ್ರೆ ಈ ವಾರದ ಪ್ರಶ್ನೆ, ಗ್ರೋತ್ ಹಾರ್ಮೋನಿನ ಕಾರ್ಯಗಳು ಏನು? ಪ್ರಶ್ನೆಯನ್ನು ಇನ್ನೊಮ್ಮೆ ಹೇಳ್ತೀನಿ, ಬೆಳವಣಿಗೆಯ ಹಾರ್ಮೋನಿನ ಕಾರ್ಯಗಳು ಏನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ಪ್ರಾಂಶುಪಾಲರು ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗ್ತದೆ. ಇನ್ನು ಜೂನ್ 7ನೇ ತಾರೀಕಿನಂದು ಕೇಳಿದಂಥ ಪ್ರಶ್ನೆ,